ಅಲ್ಲಿ ಮೈಕ್ರೋ ಕ್ಲೈಮೇಟ್ ಅಂತ ಉತ್ಪತ್ತಿ ಆಗ್ತೈತೆ. ತಂಪವಾದ ವಾತಾವರಣ ಉತ್ಪತ್ತಿ ಆದಮೇಲೆ ಅದರ ರೋಗದು ಹಾವಳಿ ಸ್ವಲ್ಪ ಜಾಸ್ತಿ ಆಗ್ತೈತೆ. ಅದರದ್ದು ಅಪಾಯಕಾರಿ ಹಂತ ಏನಂದರೆ, ಚುಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೆ ಏನೂ ಆಗೋದಿಲ್ಲ, ಚುಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಂದರೆ ಇಡೀ ಎಲೆಯನ್ನು ಕವರ್ ಆಗಿಬಿಟ್ಟು ಎಲೆ ಉದುರಿದ್ದೆ ನಮ್ಮ ಇಳುವರಿ ಕುಂಠಿತ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂತ ಇದ್ದು ಪ್ರಮಾಣ ಸ್ವಲ್ಪ ಜಾಸ್ತಿ ಆದರೆ ರೋಗದು ಶಿಲೀಂದ್ರನಾಶಕಗಳನ್ನು ಬಳಸಬೇಕು. ಎರಡು ಶಿಲೀಂದ್ರನಾಶಕದ ಸಿಂಪಡಣೆಯಿಂದ ಈ ರೋಗ ನಾವು ಹತೋಟಿ ಮಾಡಬಹುದು. ಒಂದು ಹೆಕ್ಸಾಕೋನಾಜೋಲ್ ಅಂತ ಬರುತ್ತದೆ, ಅದು ಆದರೆ 1 ಮಿಲಿ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆ ಮಾಡ್ಕೋಬೇಕು. 15 ದಿನ ಆದ ನಂತರ ಇನ್ನೊಂದು ಡೈಫೆನ್ಕೋನಾಜೋಲ್ ಅಂತ ಸಿಗುತ್ತೆ, ಅದು ಕೂಡ 1 ಮಿಲಿ 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಬದನೆಯಲ್ಲಿ ಈ ರೋಗದ ತೀವ್ರತೆ ನಾವು ಕಡಿಮೆ ಮಾಡಬಹುದು. ಬೆಂಡೆ ಬೆಳೆಯಲ್ಲಿ ಏನೇನು ರೋಗ ಬರ್ತಾವೆ ಮತ್ತು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಬೆಂಡೆ ಬೆಳೆಯನ್ನು ಕೂಡ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಬೆಳೀತಾರೆ. ಈ ಬೆಳೆಗೂ ಕೂಡ ಒಂದು ಅಪಾಯಕಾರಿ ಜಾಣು ರೋಗ ಬರ್ತದೆ, ಅದಕ್ಕೆ ಹಳದಿ ನಂಜು ರೋಗ ಅಂತಾನು ಕರಿತೀವಿ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಬೆಂಡಿ ಯೆಲ್ಲೋ ವೇನ್ ಮೊಸಾಯಿಕ್ ನಂಜಾಣು ಅಥವಾ ಬೆಂಡಿ ಯೆಲ್ಲೋ ವೇನ್ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಈ ರೋಗದ ಹೆಸರಿನಲ್ಲಿನ ಲಕ್ಷಣಗಳಿದಾವೆ. ಯೆಲ್ಲೋ ವೇನ್ ಮೊಸಾಯಿಕ್ ಅಂದ್ರೆ ನರಗಳು ಎಲ್ಲಾನು ಹಳದಿ ಆಗ್ತವೆ, ನರಗಳು ಇರುವಂತ ಮಧ್ಯದಲ್ಲಿ ಇರುವಂತ ಭಾಗ ಹಸಿರು ಕಲರ್ ಆಗಿರ್ತದೆ. ಇದು ಪ್ರಮುಖ ಲಕ್ಷಣ. ಎರಡನೇ ಪ್ರಮುಖ ಲಕ್ಷಣ, ಬೆಳೆ ಬೆಳವಣಿಗೆ ಕುಂಠಿತ ಆಗ್ತದೆ, ಗಿಡ್ಡದಾಗಿ ಬೆಳೀತದೆ. ಮೂರನೇದು ಹೂಗಳ ಸಂಖ್ಯೆ, ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈಗ ಬಂದಿರುವಂತ ಬೆಳೆನಲ್ಲಿ ಏನಾದರೂ ಕಾಯಿ ಆಗಿದ್ರೆ ಆ ಕಾಯಿಗಳು ಡೊಂಕ್ ಆಗ್ತವೆ, ಮಾಲ್ ಫಾರ್ಮೇಶನ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಆ ಡೊಂಕಾದ ಕಾಯಿ ಮೇಲೇನು ಕೂಡ ಹಳದಿ ಕಲರ್ ಮಚ್ಚೆ ಅಥವಾ ಚುಕ್ಕೆ ಅಲ್ಲೆಲ್ಲಿ ಕಾಣದು ಬರ್ತದೆ. ಆತರ ಕಾಯಿ ಮಾರ್ಕೆಟ್ ಅಲ್ಲಿ ಯಾರು ತಗೊಂಡು ತಿನ್ನಕ್ಕೆ ಇಷ್ಟಪಡೋದಿಲ್ಲ. ಇದು ಒಂದು ಇದರದು ಅಪಾಯಕಾರಿ ಹಂತ. ಇದಕ್ಕೆ ನಿರ್ವಹಣೆ ಮಾಡಬೇಕಂದ್ರೆ ಇಲ್ಲಿನೂ ಕೂಡ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡ್ಕೋಬೇಕು. ಸಮಗ್ರ ನಿರ್ವಹಣೆಯಲ್ಲಿ ಮೊದಲನೇದಾಗಿ ಬರೋದು ಬೀಜೋಪಚಾರ. ಬೀಜೋಪಚಾರ, ಬೆಂಡಿ ಬೀಜಗಳಿಗೆ 4 ಗ್ರಾಂ ಇಮಿಡಾಕ್ಲೋಪ್ರಿಡ್ ಹಾಕ್ಬಿಟ್ಟು ಬೀಜೋಪಚಾರ ಮಾಡ್ಕೋಬೇಕು. ತದನಂತರ ನೀವು ಬಿತ್ತನೆ ಮಾಡ್ಕೋಬೇಕು. ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ 1 ಎಕರೆಗೆ 200 ಕೆಜಿಯಷ್ಟು ಪ್ರಮಾಣದ ನೀವು ಹಾಕಿರಬೇಕು. ಗಡಿ ಬೆಳೆಯಾಗಿ ಸುತ್ತಲೂ ಮುಸ್ಕಿನ್ ಜೋಳ, ಜೋಳ ಅಥವಾ ಸಜ್ಜೆ ಅಥವಾ ಆಫ್ರಿಕನ್ ಟಾಲ್ ಮೇಜ್ ಅಂತಾನು ಕೂಡ ಸಿಗ್ತದೆ. ಹಳದಿ ಅಂಟಿನ ಬಲೆಗಳು ಅದು ಬಿಳಿ ನೊಣನ್ನು ಆಕರ್ಷಣೆ ಮಾಡಿಬಿಟ್ಟು ಕೊಲ್ತವೆ. ಅದು 1 ಎಕರೆಗೆ 20 ನಂತರ ಆ ಥರ ಹಾಕಬೇಕು. ನಮ್ಮ ಬೆಳೆಯಲ್ಲಿ ಬೇವಿನ ಎಣ್ಣೆ ಅಥವಾ ಬೇವಿನ ಬೀಜದ ಕಷಾಯ ಅಥವಾ ಹೊಂಗೆ ಎಣ್ಣೆಯ ಸಿಂಪರಣೆ ನಾವು ಇಟ್ಕೊಳ್ಳೇಬೇಕು. ಯಾಕಂದರೆ ಇವೆಲ್ಲ ಮಾಡೋದ್ರಿಂದ ಅದು ರೆಪೆಲೆಂಟ್ ಥರ ಕೆಲಸ ಮಾಡ್ತದೆ. ಜೈವಿಕ ಕೀಟನಾಶಕಗಳು ಬಿವೇರಿಯ ಬ್ಯಾಸಿಯನ್ ಅಂತ ಸಿಗುತ್ತೆ, ಜೊತೆಗೆ ವರ್ಟಿಸಿಲಿಯಂ ಲೆಕ್ಯಾನಿ ಅಂತೂ ಸಿಗುತ್ತೆ. ಅದು ಕೂಡ ನಾವು ನಮ್ಮ ಬೆಳೆಯಲ್ಲಿ ಉಪಯೋಗ ಮಾಡ್ಕೋಬೇಕು. ಬಿವೇರಿಯ ಯೂಸ್ ಮಾಡೋಂಗಿದ್ರೆ 5 ಮಿಲಿ 1 ಲೀಟರ್ ನೀರಿಗೆ ಹಾಕಿಬಿಟ್ಟು 1 ಸಿಂಪರಣೆ ತಗೋಬೇಕು. 15 ದಿನ ನಂತರ ಇನ್ನೊಂದು ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಥವಾ ವರ್ಟಿಸಿಲಿಯಂ ಲೆಕ್ಯಾನಿ ಅಂತಾನು ಕರಿತೀವಿ, 5 ಮಿಲಿ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪರಣೆ ಮಾಡ್ಕೋಬೇಕು. ತದನಂತರ ಬೆಳೆಯಲ್ಲಿ ರೋಗದ ಪ್ರಮಾಣ ನೋಡ್ಕೊಂಬಿಟ್ಟು ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ಕೋಬೇಕು. ಒಂದು ಇಮಿಡಾಕ್ಲೋಪ್ರಿಡ್ ಅಂತರ್ವ್ಯಾಪಿ ಕೀಟನಾಶಕ ಇದೆ, ಅದು 1/2 ಮಿಲಿ 1 ಲೀಟರ್ ನೀರಿಗೆ ಹಾಕಬೇಕು. ಎರಡನೇದು ಫಿಪ್ರೋನಿಲ್ ಅಂತ ಇನ್ನೊಂದು ಕೀಟನಾಶಕ ಇದೆ, ಅದು 1 ಮಿಲಿ 1 ಲೀಟರ್ ನೀರಿಗೆ ಅಥವಾ ಅಸಿಟ್ಯಾಂಪ್ರಿಡ್ ಅಂತ ಕೀಟನಾಶಕ ಇದೆ, ಅದು ಕೂಡ 1/2 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡ್ಕೋಬೇಕು. ಆಮೇಲೆ ಒಂದು ಸಿಂಪರಣೆ ಮಾಡಿದ ನಂತರ ಒಂದು 15 ದಿನ ಅವಧಿಯ ನಂತರ ಇನ್ನೊಂದು ಸಿಂಪರಣೆ ಮಾಡ್ಕೋಬೇಕು. ಆಮೇಲೆ ಒಂದು ಸಿಂಪರಣೆಯಲ್ಲಿ ಒಂದೇ ಕೀಟನಾಶಕ ತಾವುಗಳು ಸಿಂಪರಣೆ ಮಾಡ್ಕೋಬೇಕು. ಪ್ರಮುಖ ಅಂಶ ತಮಗೆ ನಾನು ತಿಳಿಸಬೇಕಂದ್ರೆ ಆ ನಂಜಾಣು ರೋಗಗಳದು ಬಹಳ ಒಂದು ಅಪಾಯಕಾರಿ ಅಂತ ಅಂದ್ರೆ ಗಿಡಗಳನ್ನು ಬಂಜೆತನ ಮಾಡೋದು. 1 ತಿಂಗಳ ಒಳಗಡೆ ಏನಾರ ಬಂದ್ರೆ ಅಂತ ಗಿಡಗಳು ಬಂಜೆತನ ಆಗಿ ನಿಲ್ತವೆ. ಅಂಥ ಗಿಡಗಳಿಂದ ನಮಗೆ ಏನು ಲಾಭ ಆಗೋದಿಲ್ಲ, ಹೂವನ್ನು ಬಿಡೋದಿಲ್ಲ, ಆಮೇಲೆ ಕಾಯಿನೂ ಕೊಡೋದಿಲ್ಲ. ಜೊತೆಗೆ ಅಂಥ ಗಿಡ ನಾವು ತಾಕದಲ್ಲಿ ಇಟ್ಟರೆ ಅದರಲ್ಲಿ ಕೀಟವಾಹಕಗಳನ್ನು ಸೇರ್ಕೊಂಬಿಟ್ಟು ಬೇರೆ ಗಿಡಗಳಿಗೂ ಕೂಡ ರೋಗ ಹರಡಿಸ್ತವೆ. ಬಂಜೆತನ ಆಗಿ ನಿಂತಿರೋ ಗಿಡಗಳು ಮೊದಲನೇ ಹಂತದಲ್ಲಿ ರೋಗ ಬಂದಿರೋವಂಥ ಗಿಡಗಳು, ಅಂಥ ಗಿಡಗಳನ್ನು ನಾವು ಕಿತ್ತುಬಿಟ್ಟು ಸುಟ್ಟು ಹಾಕೋದು ಬಹಳ ಉತ್ತಮ. ಸುಟ್ಟು ಹಾಕೋಕ್ಕಿಂತ ಮುಂಚೆ ಇನ್ನೊಂದು ನಾವು ಗಮನದಲ್ಲಿ ಇಟ್ಕೋಬೇಕು, ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕ, ಉದಾಹರಣೆಗೆ ಥೈಯೋಮೆಥಾಕ್ಸಮ್ 1/2 ಗ್ರಾಂ 1 ಲೀಟರ್ ನೀರಿಗೆ ಹಾಕಿಬಿಟ್ಟು ಇವತ್ತು ಬೆಳಗ್ಗೆ ಅಥವಾ ಸಾಯಂಕಾಲ ಸಿಂಪರಣೆ ಮಾಡಿ, 1 ದಿನ ಆದ ನಂತರ ಬೆಳಗ್ಗೆ ಅಥವಾ ಸಾಯಂಕಾಲ ಆ ಥರ ಗಿಡಗಳನ್ನು ಕಿತ್ತುಬಿಟ್ಟು ಸುಟ್ಟು ಹಾಕಿ. ಈ ಮೆಣಸಿನಕಾಯಿ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ ಬಗ್ಗೆ ತಿಳಿಸ್ಕೊಡ್ರಿ. ಮೆಣಸಿನಕಾಯಿ ಬೆಳೆಯಲ್ಲಿನೂ ಕೂಡ ಸುಮಾರು ವೈರಾಣು ರೋಗಗಳು ಬರ್ತವೆ. ಈ ಹಂಗಾಮಿನಲ್ಲಿ ಸುಮಾರು ವೈರಾಣುಗಳು ಇದ್ದಾವೆ. ಆ ವೈರಾಣುಗಳು ಬರೋದು ಕೀಟವಾಹಕದಿಂದ. ಬೇರೆ ಬೇರೆ ಕೀಟವಾಹಕ, ಬಿಳಿ ನೊಣ ಇದೆ, ಥ್ರಿಪ್ಸ್ ನುಷಿ ಇದೆ, ಜೊತೆಗೆ ಸಸ್ಯ ಹೇನು ಕೂಡ ಇದೆ. ಎಲ್ಲನೂ ಸೇರಿ ಜೊತೆಗೆ 2 ಕೀಟದ ಬಾಧೆನೂ ಬರ್ತದೆ. ಒಂದು ಥ್ರಿಪ್ಸ್ ನುಷಿ, ಜೊತೆಗೆ ಒಂದು ಯೆಲ್ಲೋ ಮೈಟ್ ಅಂತ ಕರಿತೀವಿ, ಎಲ್ಲನೂ ಸೇರಿಬಿಟ್ಟು ಒಂದು ಮುರುಡಾ ಕಾಂಪ್ಲೆಕ್ಸ್ ಅನ್ನೋದು ಒಂದು ಡಿಸಾರ್ಡರ್ ಅಥವಾ ಒಂದು ರೋಗ ಮೆಣಸಿನಕಾಯಿ ಬೆಳೆಗೆ